ಎಲೆ ಚುಕ್ಕೆ ರೋಗ. ಈ ರೋಗವು ಕೂಡ ರೈತರಲ್ಲಿ ಒಂದು ಕಳೆದ 4-5 ವರ್ಷಗಳಿಂದ ಹೆಚ್ಚಾಗಿ ಬಾಧಿಸಿರುವ ರೈತರನ್ನು ಹೆಚ್ಚು ಕಾಡುತ್ತಿರುವಂತಹ ಪ್ರಮುಖ ರೋಗವಾಗಿದೆ. ಅಲ್ಲದೆ ಅರೆಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಕಂಡುಬರುವಂತಹ ರೋಗ, ಅದರಲ್ಲೂ ವಯಸ್ಸಾದಂತಹ ಮರಗಳಲ್ಲಿ, ಅಂದರೆ 15-20 ವಯಸ್ಸಿನ ಮರಗಳಲ್ಲಿ, ಅಂದರೆ ನಮಗೆ ಸ್ಥಿರತೆ ಹೊಂದಿರುವಂತಹ ಇಳುವರಿ ಕೊಡುತ್ತಿರುವಂತಹ ಮರಗಳಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ರೋಗ ಅಂದರೆ ಅಣಬೆ ರೋಗ. ಅಣಬೆ ರೋಗ ಹೇಗೆ ಅಂದರೆ ಒಂಥರ ಕ್ಯಾನ್ಸರ್ ರೋಗ ಇದ್ದಾಗೆ. ಇದನ್ನು ಪ್ರಾಥಮಿಕ ಹಂತದಲ್ಲಿ ನಮಗೆ ಗುರುತಿಸೋದು ಸಹ ಸ್ವಲ್ಪ ಕಷ್ಟನೇ ಕೂಡ, ಯಾಕೆಂದರೆ ಇದು ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳನ್ನು ನಮಗೆ ತೋರಿಸೋದಿಲ್ಲ. ಗಿಡ ಸತ್ತಾದ ನಂತರವೇ ಅದರಲ್ಲಿ ಅಣಬೆ ಬೆಳೆದಾಗ ಈ ರೋಗ ಅಂತ ಹೇಳ್ಬಿಟ್ಟು ನಮಗೆ ಮನವರಿಕೆ ಆಗೋದು. ಆದ್ದರಿಂದ ಅಲ್ಲದೆ ಈ ರೋಗ ಬೇರುಗಳ ಸಹಾಯದಿಂದ ಹರಡುವ ವಿಧಗಳು ಬೇರೆ ಬೇರೆ ಇದೆ. ಆದ್ದರಿಂದ ಈ ರೋಗಗಳು ನಮಗೆ ಹೆಚ್ಚಾಗಿ ಬಯಲುಸೀಮೆ ಪ್ರದೇಶ, ಅದರಲ್ಲೂ ಹಾಯಿ ನೀರಾವರಿ ಪದ್ಧತಿ ಅನುಸರಿಸತಕ್ಕಂತಹ ತೋಟಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅಲ್ಲದೆ ಮತ್ತೆ ಇನ್ನು ಪ್ರದೇಶಕ್ಕೆ ಸೀಮಿತವಾದಂಥ ರೋಗಗಳ ಬಂದಿವೆ ಅಂದರೆ ಹಳದಿಯೆಲ್ಲ ರೋಗ ಆಗಿರ್ಬೋದು, ಅದೇ ಥರ ಇನ್ನು ಕಾಯಿ ಚುಕ್ಕೆ ರೋಗ ಆಗಿರ್ಬೋದು, ಈ ಥರ ಹಲವು ರೋಗಗಳು ಅಡಿಕೆಯನ್ನು ಬಾಧಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಸರ್ ರೈತರುಗಳು ಏನು ಮಾಡ್ತಾರೆ, ಈ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಇದಕ್ಕೆ ಕಾರಣ ಏನು ಅಂತ ತಾವು ಹೇಳ್ತೀರಿ? ಸಾಮಾನ್ಯವಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಏನಕ್ಕಿಂತ ದಶಕಗಳಲ್ಲಿ ಆಕರ್ಷಕವಾಗಿರುವಂತಹ ಅಡಿಕೆ ಬೆಲೆಗೆ ಒಗ್ಗೊಟ್ಟು ಅಧಿಕವಾದಂತಹ ಲೇಬರ್ ಚಾರ್ಜ್ ಅಥವಾ ಕೆಲಸಗಾರರ ಕೂಲಿಗಾರರ ಕೊರತೆಗಳಿರೋದ್ರಿಂದ ಅಡಿಕೆ ಬೆಳೆಗೆ ಬದಲಾಗುತ್ತಿರುವುದು, ಅಡಿಕೆ ಬೆಳೆಯತ್ತ ಒಲವು ತೋರಿಸ್ತಿರೋದು ನಾವು ಹೆಚ್ಚಾಗಿ ಕಾಣ್ಬೋದು. ಅಲ್ಲದೆ ಈ ಬೆಳೆಯ ವಿಸ್ತೀರ್ಣವು ಹೆಚ್ಚಾದಂತೆ ಮೊದಲಿಗೆ ಸಾಂಪ್ರದಾಯಿಕ ಮಲೆನಾಡು ಪ್ರದೇಶಕ್ಕೆ ಸೀಮಿತವಾದಂತಹ ನಮ್ಮ ಅಡಿಕೆ ಬೆಳೆ ಇತ್ತೀಚಿನ ದಿನಗಳಲ್ಲಿ ಚನ್ನಗಿರಿ, ಚಿತ್ರದುರ್ಗ, ಹೊಳಲ್ಕೆರೆ, ಹಿರಿಯೂರು, ಹೊಸದುರ್ಗ ಈ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಯಿತು. ಅಂದರೆ ಅಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಬೆಳೆದಂಥ ರೈತರನ್ನ ನೋಡಿಬಿಟ್ಟು ಈಗ ಬಳ್ಳಾರಿ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಮತ್ತು ಗುಲ್ಬರ್ಗ, ಬೀದರ್, ನಮ್ಮ ರಾಜ್ಯದ ತುತ್ತ ತುದಿಯ ಬೀದರ್, ಹಾಗೆಯೇ ಕಡೆಯ ಜಿಲ್ಲೆಯಾದಂಥ ಚಾಮರಾಜನಗರ, ಗುಂಡ್ಲುಪೇಟೆ, ಈ ಕಡೆಯೆಲ್ಲ ಈ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಸಹ ಅಡಿಕೆ ಬೆಳೆಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಅಲ್ಲದೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪ ಅಂದರೆ ಸ್ಥಳೀಯಕ್ಕೆ ಸೀಮಿತವಾದಂತಹ ತಳಿಗಳು ಆ ಸ್ಥಳೀಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಅಸಂಪ್ರದಾಯಿಕ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತಿರೋದ್ರಿಂದ ಈಗ ಉದಾಹರಣೆಗೆ ತಗೊಂಡ್ವಿ ಅಂದರೆ ತೀರ್ಥಹಳ್ಳಿ, ಹೊಸನಗರ, ಸಾಗರ ಪ್ರದೇಶ, ಈ ಕ್ಯಾಸನೂರು, ಮಾಸೂರು ಈ ಥರ ಪ್ರದೇಶಗಳಿಗೆ ಸೀಮಿತವಾದಂತಹ ತಳಿಗಳನ್ನು ತಂದುಬಿಟ್ಟು ನಾವು ಯಾವಾಗ ಈ ಕಡೆ ಹಿರಿಯೂರಾಗಿರ್ಬೋದು, ಹೊಸದುರ್ಗ ಆಗಿರ್ಬೋದು ಈ ಥರ ನಾನ್ ಟ್ರೆಡಿಷನಲ್ ಬೆಲ್ಟ್ ಅಂತ ಏನು ಹೇಳ್ತೀವಿ ಈ ಕಡೆ ಹಾಕಿದಾಗ ಈ ಹವಾಮಾನ ವೈಪರೀತ್ಯದಿಂದ ಈಗ ನಮಗೆ 2023 ಅಷ್ಟು ಮಳೆ ಕಾಣಿಸ್ಲಿಲ್ಲ, 2024 ಹೆಚ್ಚು ಮಳೆ ಆದ್ದರಿಂದ ನಮಗೆ ಕೊಳೆ ರೋಗ ಈ ಅಸಂಪ್ರದಾಯಕ ಪ್ರದೇಶಗಳಲ್ಲಿ ಕೂಡ ಕಾಣಿಸುತ್ತೆ. ನಾವು ಮಲೆನಾಡಲ್ಲೇ ಕೂಡ 2023 ಕೊಳೆ ರೋಗ ಕಾಣಲಿಲ್ಲ, ಇತ್ತು, ಆದರೆ ಅದರ ತೀವ್ರತೆ ಕಡಿಮೆ ಇತ್ತು, 15% ಕಡಿಮೆ ಇತ್ತು. ಆದರೆ 24 50-90% 100% ಲಾಸ್ ಆಗಿರೋದು ಕೂಡ ನಾವು ಕಾಣ್ತೀವಿ. ಅದೇ ಥರ ನಮಗೆ ಯಾವಾಗ ಸ್ಥಳೀಯಕ್ಕೆ ಸೂಕ್ತವಲ್ಲದ ತಳಿಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ಈ ಥರ ರೋಗಗಳು ಹೆಚ್ಚಾಗಿ, ಮತ್ತು ಒಬ್ಬರು ಒಂದು ಟಾಕಿಗೆ ರೋಗ ಬಂದಾಗ ಅವರು ಅಸಮರ್ಪಕ ನಿರ್ವಹಣಾ ಕ್ರಮಗಳನ್ನು ಬಳಸೋದ್ರಿಂದ ಪಕ್ಕದ ಚೆನ್ನಾಗಿ ನಿರ್ವಹಣೆ ಮಾಡಿರುವಂಥ ತೋಟಕ್ಕೂ ಕೂಡ ಇದು ಲಗ್ಗೆಯಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚು ಸ್ಥಳೀಯಕ್ಕೆ ಸೀಮಿತವಾಗಿರುವಂತಹ ತಳಿಗಳನ್ನು ಬೆಳೆಯೋದು ತುಂಬ ಉಪಯುಕ್ತ. ತಾವು ಹೇಳಿದ್ರಿ ಅವಾಗಲೇ ಒಂದು 5-6 ರೋಗಗಳು ಈಗ ಪ್ರಮುಖ ರೋಗಗಳು ಅಂತ ಹೇಳಿದ್ರೆ ನಿರ್ವಹಣೆ ಬಂದಾಗ ಯಾವ ರೀತಿ ನಿರ್ವಹಿಸ್ಬೋದು ಅಂತ ಹೇಳ್ತೀರಿ? ಪ್ರಾಥಮಿಕವಾಗಿ ನಾವು ಸಣ್ಣ ವಯಸ್ಸಿನ ಮರಗಳಿಂದ ಹೋಗೋದಾದರೆ ನಮಗೆ ಮೊದಲು ಕಾಣಿಸುವುದು ದುಂಡಾಣು ಎಲೆಪಟ್ಟಿ ರೋಗ ಅಂತೇಳ್ಬಿಟ್ಟು, ಈ ರೋಗದ ಲಕ್ಷಣಗಳು ಹೇಗಿರುತ್ತಪ್ಪ ಅಂದರೆ ಇದು ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ದುಂಡಾಣುವಿನಿಂದ ಬರುವಂತಹ ರೋಗ. ಇದರ ಲಕ್ಷಣಗಳು ಈ ಎಲೆ ಕೆಳಭಾಗದಲ್ಲಿ ನೀರಿನಿಂದ ಒದ್ದೆಯಂತಹ ಅಂಟುವಿನ ಮಚ್ಚೆಗಳು ಕಾಣಿಸುತ್ತೆ ನಮಗೆ ಎಲೆ ಕೆಳಭಾಗದಲ್ಲಿ. ಅದೇ ಮೇಲ್ಗಡೆ ಭಾಗದಲ್ಲಿ ನಮಗೆ ಹಳದಿ ಭಾಗದಿಂದ ಕೂಡಿರುವಂತಹ ಗೆರೆಗಳು ಕಾಣಿಸುತ್ತೆ. ಇದು ಏನಾಗುತ್ತಪ್ಪ ಅಂದರೆ ಇದು ರೋಗ ಜಾಸ್ತಿ ಆಗ್ತಾ ಅಂದರೆ ಈ ರೋಗಕ್ಕೆ ಸೂಕ್ತವಾದಂತಹ ವಾತಾವರಣ ಯಾವಾಗ ಲಭ್ಯವಿರುತ್ತೆ ಅಂಥ ಸಮಯದಲ್ಲಿ ಇದು ಎಲೆಯ ನಾವು ಹೆಡೆ ಅಥವಾ ಹ್ಯಾಡ ಅಂತ ಏನು ಹೇಳ್ತೀವಿ ಅದರ ದಿಂಡಿರುತ್ತೆ, ಮಧ್ಯ ದಿಂಡಿಗೂ ಕೂಡ ಆವರಿಸಿಕೊಂಡು ಅಲ್ಲಿ ಕೂಡ ಇದು ಮಚ್ಚೆಗಳನ್ನು ಸೃಷ್ಟಿ ಮಾಡುತ್ತೆ. ನಂತರದಲ್ಲಿ ಈ ಮಚ್ಚೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಆ ಭಾಗ ಪೂರ್ತಿ ಕೊಳೆತ ಹಾಗಾಗುತ್ತೆ, ಇಲ್ಲ ಅಥವಾ ಲಡ್ಡಾಗಿ ಆ ಎಲೆ ಅಲ್ಲಿ ಮುರ್ಕೊಂಬೀಳುತ್ತೆ. ಈ ನಮಗೆ ಯಾವಾಗ ದಿಂಡಿ ಅಂತ ಏನು ಹೇಳ್ತೀವಿ ಎಲೆಯ ದಿಂಡಿಲ ಮೇಲೆ ಕಪ್ಪು ಬಣ್ಣದಿಂದ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚಿಹ್ನೆಗಳು ಮೂಡಿದಾಗ ಈ ರೋಗವನ್ನು ನಾವು ಸುಲಭವಾಗಿ ಗುರುತಿಸ್ಬೋದು, ಇದು ದುಂಡಾಣಿ ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು. ಹಾಗೆ ಎಲೆಗಳ ಮೇಲೂ ಕೂಡ ಕಪ್ಪು ಬಣ್ಣದ ಉದ್ದನೆಯ ಲೈನ್ಗಳು ಅಂದರೆ ಗೆರೆಗಳು ಕಾಣಿಸುತ್ತೆ. ಈ ರೋಗವು ಹೆಚ್ಚಾಗಿ ಮಳೆಗಾಲ ಪ್ರಾರಂಭಿಕದಲ್ಲಿ ಅಂದರೆ ಈಗ ಅದರಲ್ಲೂ ಈ ಅಂತರ ಬೆಳೆಯಾಗಿ ಜೋಳಗಳನ್ನು ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆದಿರತಕ್ಕಂತಹ ತಾಕುಗಳಲ್ಲಿ ಗಾಳಿಯ ಚಲನವಲನ ಕಡಿಮೆ ಇರೋದ್ರಿಂದ

ಶಿಲೀಂಧ್ರದಿಂದ ಬರುವಂತಹ ರೋಗ ಅಲ್ಲ, ಇದು ಎರಡು ಮೂರು ಪ್ರಭೇದದ ವಿವಿಧ ಪ್ರಭೇದದ ಶಿಲೀಂಧ್ರಗಳಿಂದ ಬರುವಂತಹ ರೋಗ. ಈ ಎಲೆಚುಕ್ಕೆ ರೋಗವು ಕೇವಲ ಮಲೆನಾಡಿಗಷ್ಟೇ ಸೀಮಿತವಾದಂಥ ರೋಗ ಅಲ್ಲ, ಇದು ನಮ್ಮ ಬಯಲುಸೀಮೆ ಪ್ರದೇಶ ಮೈದಾನ ಪ್ರದೇಶದಲ್ಲೂ ಕೂಡ ಇದೆ. ಆದರೆ ಇಲ್ಲಿ ಬರತಕ್ಕಂತಹ ರೋಗಾಣು ಅಂದರೆ ಶಿಲೀಂಧ್ರ ವಿವಿಧ ಪ್ರಭೇದ, ಅಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಶಿಲೀಂಧ್ರವಲ್ಲ, ಫಿಲೋಸ್ಟಿಕ್ಟ ಅಂತ ಏನು ಹೇಳ್ತೀವಿ ಆ ಶಿಲೀಂಧ್ರದಿಂದ ಬರುವಂತಹ ರೋಗ. ನಾವು ಬಯಲುಸೀಮೆಯಲ್ಲಿ ಎಲ್ಲಿ ನೋಡಿದ್ವಿ ಅಂದರೆ ಎಲೆಯ ಮೇಲ್ಗಡೆ ದೊಡ್ಡ ವೃತ್ತಾಕಾರ, ಅಂದರೆ ನಾವು 1 ರೂಪಾಯಿ ಕಾಯಿನ್ ಏನು ಹೇಳ್ತೀವಿ ಇಷ್ಟು, ಇಂಥ ಸೈಜಿನಲ್ಲಿ ಕೆಳಭಾಗದ ಎಲೆಗಳಲ್ಲಿ ಈ ವೃತ್ತಾಕಾರದ ಮಚ್ಚೆಗಳು ಮೂಡಿ ಅದರ ಸುತ್ತಲೂ ಹಳದಿ ಬಣ್ಣದ ಹ್ಯಾಲೋ ಅಂತ ಏನು ಹೇಳ್ತೀವಿ ಖಾಲಿ ಇರುವಂತಹ ನಮಗೆ ಚಿಹ್ನೆಗಳು ಕಾಣಿಸುತ್ತೆ. ಇದು ಒಂದು ಎಲೆಗಳ ಮೇಲೆ ಅಲ್ಲಲ್ಲಲ್ಲಲ್ಲಲ್ಲಿ ಮೂಡಿ ಈ ರೋಗ ಜಾಸ್ತಿ ಆದ ತಕ್ಷಣ ಆ ಎಲ್ಲ ಚುಕ್ಕೆಗಳು ಮೂಡ್ಕೊಂಡ್ಬಿಟ್ಟು ಎಲೆ ನಮಗೆ ಸುಟ್ಟಂತೆ ಕಾಣಿಸುತ್ತೆ. ಇದು ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿ ಬರುವಂತಹ ಎಲೆ ಚುಕ್ಕೆ ರೋಗ. ಅದಲ್ಲದೆ ನಮ್ಮ ಮಲೆನಾಡಿನಲ್ಲಿ ತಗೊಂಡ್ವಿ ಅಂದರೆ ನಮಗೆ ಕೊಲ್ಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದನೂ ರೋಗ ಬರುತ್ತೆ, ಫಿಲೋಸ್ಟಿಕ್ಟ ಅಂತ ಬರುತ್ತೆ, ಪೆಸ್ಟಲೋಷಿಯಾ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಮೂರು ಪ್ರಭೇದದ ಶಿಲೀಂಧ್ರಗಳು ನಮಗೆ ಮಲೆನಾಡಿನಲ್ಲಿ ಕಳೆದ 5 ವರ್ಷಗಳಿಂದ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತೇವೆ ಎಲೆಚುಕ್ಕೆ ರೋಗದ ರೂಪದಲ್ಲಿ. ಈ ರೋಗವು ಪ್ರಮುಖವಾಗಿ ಗಾಳಿ ಮುಖಾಂತರ ಹರಡುವಂತಹ ರೋಗ, ಆದ್ದರಿಂದ ಹೆಚ್ಚಾಗಿ ಈ ರೋಗದ ಹತೋಟಿಗಾಗಿ ಸಾಮೂಹಿಕ ಹಂತದಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಿದಲ್ಲಿ ಈ ರೋಗವನ್ನು ಹೆಚ್ಚಾಗಿ ಯಶಸ್ವಿಯಾಗಿ ರೋಗವನ್ನು ನಿರ್ವಹಿಸಬಹುದು. ಪ್ರಮುಖವಾಗಿ ಮಲೆನಾಡಿಗೆ ಏನಕ್ಕೆ ಇಷ್ಟು ಹೆಚ್ಚಾಗಿ ಹರಡಿತು ಈ ರೋಗ ಅಂತ ನೋಡಿದ್ವಿ ಅಂದರೆ ಅಲ್ಲಿನ ಮಣ್ಣುಗಳಲ್ಲಿ ಹೆಚ್ಚಿನ ಹುಳಿ ಅಂಶ ಇರೋದರಿಂದ, ರಸಸಾರ 7ರಿಂದ ಕಮ್ಮಿ ಇರೋದರಿಂದ ಹೆಚ್ಚಾಗಿ ಸುಣ್ಣವನ್ನು ಹಾಕೋದು ತುಂಬ ಅವಶ್ಯಕ. ಯಾಕೆಂದರೆ ನಾವು ಮಣ್ಣಿನ ಆರೋಗ್ಯ ತುಂಬ ಮಣ್ಣು ಪರೀಕ್ಷೆ ಮಾಡಿಸ್ತಿರಬೇಕು. ಮಣ್ಣಿನ ಆರೋಗ್ಯ ಇದರಲ್ಲಿ ತುಂಬ ಮೂಲಭೂತ ಕಾರ್ಯವನ್ನು ನಿರ್ವಹಿಸ್ತದೆ. ಯಾಕೆಂದರೆ ನಾವೇನೇ ಗೊಬ್ಬರಗಳನ್ನು ನೀಡ್ಬೋದು ಅಥವಾ ನಾವೇನೇ ಸಾವಯವ ಗೊಬ್ಬರಗಳನ್ನು ನೀಡ್ಬೋದು, ಇದೆಲ್ಲದೂ ಗಿಡಕ್ಕೆ ಸಿಗುವಂತಹ ರೂಪದಲ್ಲಿರುವಂಥದ್ದು ಮಣ್ಣಿನ ರಸಸಾರ. ಮಣ್ಣಿನ ರಸಸಾರನ ಆಧಾರದ ಮೇಲೆ ಜೀವಾಣುಗಳು ಈ ಗೊಬ್ಬರಗಳನ್ನು ಗಿಡಕ್ಕೆ ಲಭ್ಯವಿರುವಂಥ ರೂಪಕ್ಕೆ ಕೊಡುತ್ತವೆ. ಅಲ್ಲದೆ ಸುಣ್ಣವನ್ನು ಹಾಕ್ಕೊಳ್ಳೋದ್ರಿಂದ ರಸಸಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲದೆ ಈಗ ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಕೈಗೊಂಡಾಗ ಈ ರೋಗವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಒಣಗಿ ಎಲೆಚುಕ್ಕೆ ರೋಗ ಬಾಧಿತ ಬಿದ್ದಂಥ ಹೆಡೆಗಳನ್ನು ಆದಷ್ಟು ತೋಟದಿಂದ ಹೊರಗಡೆ ಹಾಕ್ಬಿಟ್ಟು ಸುಟ್ಟಾಕೋದ್ರಿಂದ ಈ ರೋಗವನ್ನು ಸತ್ತವಸ್ಥೆಯಲ್ಲಿ ಬದುಕಿರುವಂತಹ ರೋಗಾಣುವನ್ನು ನಾವು ತಡೆಗಟ್ಟಬಹುದು. ಒಳ್ಳೆಯದು ಸರ್, ತಾವು ಇದುವರೆಗೂ ಅಡಿಕೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗಗಳು ಹಾಗೂ ಅದರ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಕಿರಣ್ ಕುಮಾರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಈಗ ಕೇಳೋಣ ಮಂಗಳೂರಿನ ಡಾಕ್ಟರ್ ಮೀರಾ ಅವರ ಗಾರ್ಡನ್ ಪ್ರಾಡಕ್ಟ್ ಕುರಿತು ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೀರಾ ಅವರು. ಡಾಕ್ಟರ್ ಮೀರಾ ಅವರು ನಮ್ಮ ಮಂಗಳೂರಿನ ಪ್ರಖ್ಯಾತ ಆಯುರ್ವೇದ ತಜ್ಞರು. ಆದರೆ ನಾವು ಇವತ್ತು ಅವರನ್ನು ಮಾತನಾಡಿಸುವ ವಿಷಯ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದಲ್ಲ, ಬದಲಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಅವರು ಅವರದೇ ಆದಂತಹ ಒಂದು ಸಂಜೀವಿನಿ ಗಾರ್ಡನ್ ಪ್ರಾಡಕ್ಟ್ಸ್ ಅನ್ನುವಂಥ ಒಂದು ಚಿಕ್ಕದಾದಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಉದ್ಯಮ ಏನು, ಅದನ್ನು ಪ್ರಾರಂಭ ಮಾಡಿದ ಬಗ್ಗೆ ಮತ್ತು ಅದು ಈ ಪರಿಸರಕ್ಕೆ ಯಾವ ರೀತಿಯಲ್ಲಿ ಪೂರಕ ಅನ್ನೋದರ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಮೇಡಮ್. ಈಗ ಈ ಸಂಜೀವಿನಿ ಗಾರ್ಡನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರಿ, ಏನೇನು ಪ್ರಾಡಕ್ಟ್ಗಳನ್ನು ಇದರಲ್ಲಿ ಮಾಡ್ತಾ ಇದ್ದೀರಿ ಮತ್ತು ಈ ಪ್ರಾಡಕ್ಟ್ಗಳನ್ನು ಪ್ರಾರಂಭ ಮಾಡಿದ್ದು ಯಾಕೆ? ಮೊದಲಿಗೆ ಯಾಕೆ ಪ್ರಾರಂಭ ಮಾಡಿದ್ದಂತ ಹೇಳ್ತೇನೆ. ನಮ್ಮದು ಒಂದು ಕಾನ್ಸೆಪ್ಟ್, ನಮ್ಮದಂದರೆ ನಾನು ಮತ್ತು ನನ್ನ ತಂಗಿ ಸೇರಿ ಮಾಡಿದಿರೋದು ಇದನ್ನು. ನಮ್ಮದು ಒಂದು ಕಾನ್ಸೆಪ್ಟ್ ಇತ್ತು ಯಾವುದಂದರೆ, ಯಾವುದೇ ಒಂದು ನಮ್ಮ ಊರಿನಲ್ಲಿ ಸಿಕ್ಕುವಂಥ ವೇಸ್ಟ್ ಪ್ರಾಡಕ್ಟ್, ಕಸದಿಂದ ಏನಾದರೂ ಉಪಯುಕ್ತವಾದ ವಸ್ತುವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೊರಟಿದ್ದು ಒಂದು ಅದು. ಮತ್ತು ಇನ್ನೊಂದು ನಮ್ಮದು ಮುಖ್ಯವಾದ ಉದ್ದೇಶ ಅಂದರೆ ಪ್ಲಾಸ್ಟಿಕ್ಕಿಗೆ ಒಂದು ಅಲ್ಟರ್ನೇಟಿವ್ ಕೊಡುವ ಅಂತ, ಎರಡು ಉದ್ದೇಶ ಇದ್ದದ್ದು ನಮ್ಮದರಲ್ಲಿ. ಹಾಗೆ ನಾವು ಥಿಂಕ್ ಮಾಡ್ತಾ ಹೋದಾಗ ನಮಗೆ ಎಲ್ಲ ಮಂಗಳೂರಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡೋದು ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ನಾವು ಅಡುಗೆಗೆ ಹೇಗೆ ಬಳಸ್ತೇವೆ, ಅದೇ ಥರ ಅದರದ್ದು ಹೊರಗಿನ ಚಿಪ್ಪಿನಿಂದ ಏನಾದ್ರು ಮಾಡುವ ಅಂತ ನಾವು ಹೊರಟ್ವಿ. ಹಾಗೆ ಹುಟ್ಟಿದ್ದು ಸಂಜೀವಿನಿ ಗಾರ್ಡನ್ ಪ್ರಾಡಕ್ಟ್ಸ್. ತೆಂಗಿನ ನಾರಿನಿಂದ ನಾವು ಈಗ ತೆಂಗಿನ ಸೆಪ್ಪಿನಿಂದ ಡೈರೆಕ್ಟ್ ಆಗಿ ನಾವು ಹೂಕುಂಡಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಈಗ ನಾವು ಗಿಡ ನೆಡ್ಲಿಕ್ಕೆ ಏನು ತಂದ್ರೆ, ಈಗ ನರ್ಸರಿಯಿಂದ ಗಿಡ ತರ್ತೇವೆ, ಅದೆಲ್ಲ ಪ್ಲಾಸ್ಟಿಕ್ ಅಲ್ಲೇ ಮಾಡಿ ಇರ್ತಾರೆ. ಕಟಿಂಗ್ಸ್ ಆಗ್ಲಿ, ಬೀಜ ಹಾಕುದಾಗ್ಲಿ, ತರಕಾರಿ ಗಿಡ ಆಗ್ಲಿ, ಎಲ್ಲ ಪ್ಲಾಸ್ಟಿಕ್ ಟ್ರೇಗಳು, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಈಗ ನಾವೆಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ ಅಂತ ಹೇಳ್ತೇವೆ. ಅದಕ್ಕೊಂದು ಆಲ್ಟರ್ನೇಟಿವ್ ಕೊಡ್ಬೇಕಲ್ಲ, ಅದಕ್ಕೆ ಒಂದು ಪರ್ಯಾಯವನ್ನು ಕೊಡ್ಬೇಕು. ಇಲ್ಲದಿದ್ರೆ ಮಾಡಬೇಡ ಹೇಳಿದ್ರೆ ಏನ್ ಮಾಡೋದು ಅಂತ ಕ್ವಶನ್ ಬರ್ತದೆ. ಆ ಒಂದು ಪರಿಕಲ್ಪನೆಯಿಂದ ನಾವು ಸ್ಟಾರ್ಟ್ ಮಾಡಿರೋದು. ಗಿಡವನ್ನು ಬೀಜ ಹಾಕ್ಲಿಕ್ಕೆ ಸಹ, ಬೀಜ ಹಾಕಿ ಗಿಡವನ್ನು ಮಾಡ್ಲಿಕ್ಕೆ, ಗಿಡವನ್ನು ನೆಡ್ಲಿಕ್ಕೆ, ಎರಡೂ ಪರ್ಪಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಸರಿ, ಈಗ ಪ್ರಾರಂಭ ಮಾಡ್ಲಿಕ್ಕೆ ಇದಕ್ಕೆ ಪ್ರೇರಣೆ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಯಾರೋ ಮಾಡಿದ್ದು, ಅದನ್ನ ನಾನು ಕಂಟಿನ್ಯೂ ಮಾಡುದು, ಅಥವಾ ಏನೋ ಒಂದು ಮಾಡಿದ್ರಿಂದ ನನಗೆ ಒಂದು ಇನ್ಪುಟ್ ಸಿಕ್ಕಿತು, ಈ ತರ ನಿಮ್ಗೆ ಪ್ರೇರಣೆ? ಆಕ್ಚುಲಿ ಆದದ್ದೇನು ಹೇಳಿದ್ರೆ, ಕೋವಿಡ್ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಇತ್ತು. ನಾನು ಆಕ್ಚುಲಿ ಯೂಶುವಲಿ ಮೊಬೈಲ್ ಯೂಸ್ ಮಾಡಲ್ಲ, ಆ ಟೈಮ್ ಅಲ್ಲಿ ಸ್ವಲ್ಪ ಯೂಟ್ಯೂಬ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ನಮ್ಗೆ ಈ ತರ ಒಂದು ಮನಸ್ಸಲ್ಲಿ ಒಂದು ಇತ್ತಲ್ಲ, ಹಾಗೆ ಮಾಡ್ತಾ ಗೂಗಲ್ ಮಾಡ್ತಾ ಆ ತರ ಈ ತರ ನೋಡ್ತಾ ಕೆಲವೊಂದು ಮೆಷಿನ್, ಮೊದ್ಲಿಂದಲೂ ತೆಂಗಿನ ನಾರಿನಿಂದ ಮಾಡುವ ಅಂತ ಒಂದು ಆಸೆ ಇತ್ತು, ಯಾಕಂದ್ರೆ ಇಲ್ಲಿ ಬೇಕಾದಷ್ಟು ಇರ್ತದಲ್ಲ ಮಂಗಳೂರಲ್ಲಿ ಅಂತ. ಅದರಿಂದ ಈಸಿಯಾಗಿ ಈಗ ನಾವು ಕೊಕ್ಕೋ ಫೈಬರ್ ಇಂದ ಈಗ ಪಾಟಿಂಗ್ ಮಿಕ್ಸ್ಚರ್ ಮಾಡ್ತಾರೆ, ಅದರದ್ದು ಕೊಕ್ಕೋ ಬ್ಲಾಕ್ಸ್ ಬರ್ತದೆ, ಏನೇನೋ ಬರ್ತದೆ, ಕಾರ್ಪೆಟ್ಸ್ ಎಲ್ಲ ಬರ್ತದೆ. ಆದ್ರೆ ನಾವೇನ್ ಮಾಡಿದ್ದು, ಒಂದು ಎಕ್ಸಾಕ್ಟಿಕ್ ಪ್ರಾಡಕ್ಟ್ ಇರಲಿ, ಒಂದು ಎಲ್ಲರೂ ಯೂಸ್ ಮಾಡ್ಬೇಕಂತ ಇತ್ತು ನಮ್ಗೆ. ಮಕ್ಕಳಿಗೂ ಇಷ್ಟ ಆಗ್ಬೇಕು, ಹೆಂಗಸರಿಗೂ ಇಷ್ಟ ಆಗ್ಬೇಕು, ದೊಡ್ಡವರಿಗೂ ಗಂಡಸರಿಗೂ ಇಷ್ಟ ಆಗ್ಬೇಕು, ಎಲ್ರಿಗೂ ಇಷ್ಟ ಆಗುವಂತದ್ದಂದ್ರೆ, ಈಗ ಎಲ್ರಿಗೂ ತೋಟಗಾರಿಕೆಯಲ್ಲಿ ಎಲ್ರಿಗೂ ಇಷ್ಟ ಇದೆ. ಬಾಲ್ಕನಿ ಗಾರ್ಡನ್ ಅಂತ ಮಾಡ್ತಾರೆ, ಟೆರೆಸ್ ಅಲ್ಲಿ ತರಕಾರಿ ಬೆಳೆಸ್ತಾರೆ. ಈಗ ಅಂತೂ ಎಲ್ರು ಒಂಥರ ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಒಂದು ವಿಶೇಷ ಆಸಕ್ತಿಯನ್ನ ಬೆಳೆಸ್ಕೊಳ್ತಾ ಇದ್ದೇವೆ. ನಮಗೂ ಗೊತ್ತಾಗಿದೆ ನಾವು ಎಲ್ಲೋ ಸಮಥಿಂಗ್ ವಿ ಆರ್ ಗೋಯಿಂಗ್ ರಾಂಗ್ ಅಂತ. ನಾವೇನೋ ತಪ್ಪು ಮಾಡ್ತಾ ಇದ್ದೇವೆ, ಕಾಂಕ್ರೀಟಿಗೆ ಹೋಗಿ ಅಥವಾ ಒಂದು ಏನೋ ಒಂದು ಗಿಲ್ಟ್ ಫೀಲಿಂಗ್ ಅಲ್ಲೂ ಇರ್ಬೋದು, ಅಥವಾ ನಮಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯು ಹೆಚ್ಚಿದೆ. ಕೋವಿಡ್ ನಂತರ ನಾವು ಮಾಡುವ ತಪ್ಪನ್ನು ಸರಿಪಡಿಸ್ಲಿಕ್ಕೋಸ್ಕರ ಈ ಟೆರೆಸ್ ಗಾರ್ಡನ್ಗಳು, ಬಾಲ್ಕನಿ ಗಾರ್ಡನ್ಗಳೆಲ್ಲ ಮಾಡ್ತೇವೆ. ಅದು ಮಾಡುವಾಗ ಈ ಕೊಕ್ಕೋ ಫೈಬರ್ ಇಂದ ಮಾಡುವುದಾದ್ರೆ ಲೈಟ್ ವೇಟ್ ಇರ್ತದೆ, ಮತ್ತೆ ರೀಪಾಟಿಂಗ್ ಈಸಿ ಇದರಲ್ಲಿ. ಎಂತ ಹೇಳಿದ್ರೆ, ಈಗ ನೀವು ಪ್ಲಾಸ್ಟಿಕ್ ಪಾಟಲ್ಲಿ ಇಟ್ಟರೆ ಅದರಿಂದ ಸೆಪರೇಟ್ ಮಾಡಿ ಗಿಡ ನೆಡುವಾಗ ರೂಟಿಗೆ ಡ್ಯಾಮೇಜ್ ಆಗ್ಬೋದು. ಓಕೆ, ಇದರಲ್ಲಿ ಏನಂದ್ರೆ ಪಾಟ್ ಸಮೇತ ಇನ್ನೊಂದು ಪಾಟಲ್ಲಿ ಇಟ್ಟರೆ ಆಯ್ತು ಅಂತ ಹೇಳಿದ್ರೆ ಅದು ಕರಗಿ ಹೋಗ್ತದೆ. ಅದು ಬಯೋಡಿಗ್ರೇಡೇಬಲ್, ಅಂದ್ರೆ ಅದು ಮಣ್ಣಿನೊಟ್ಟಿಗೆ ವಿಲೀನ ಆಗಿ ಬಿಡ್ತದೆ. ಆದ್ರಿಂದ ಇನ್ನೊಂದು ಪಾಟಲ್ಲಿ ಹಾಕಿದ್ರೆ ಅದು ದೊಡ್ಡ ಪಾಟಲ್ಲಿ ಆ ಗಿಡ ಇನ್ನು ಸೊಕ್ಕಿ ಬೆಳೀತದೆ, ರೂಟ್ ಡ್ಯಾಮೇಜ್ ಇರುವುದಿಲ್ಲಲ್ಲ. ಹಾಗೆ ಇದರಿಂದಾಗಿ ನೀವು ಪ್ರಾರಂಭ ಮಾಡಿ. ಹೌದು, ಪ್ರಾರಂಭ ಮಾಡುವಾಗ ಒಂದು ಮಾಡೆಲ್ ಅಂತ ಇರಬೇಕು ಸಾಮಾನ್ಯವಾಗಿ. ಈ ಪಾಟ್ ಅಥವಾ ಇಂಥದ್ದು ಮಾಡು ಎಲ್ಲಾದರೂ ನೋಡಿದ್ರ ಇದನ್ನು ಹೇಗೆ ನಾವು ಅಂದ್ರೆ ಕೆಲವು ವರ್ಕೌಟ್ ಮಾಡ್ಬೇಕಾಗ್ತದೆ. ಈಗ ನಾವು ಫ್ರೆಂಡ್ಸ್ ಎಲ್ಲ ಕೇಳುವಾಗ ಯಾರು ಸಹ ಅಷ್ಟು ಆಸಕ್ತಿ ಅಂತ ವಹಿಸ್ಲಿಲ್ಲ, ನಾ ತರಿಸಿದೆ ಅದು ಅಷ್ಟು ಲೈಫ್ ಇಲ್ಲ ಅಂತ. ಎಲ್ರದ್ದು ಪ್ರಾಬ್ಲಮ್ ಹೇಳಿದ್ರೆ, ಈಗ ನಾವು ಅದನ್ನು ಮಾರಾಟ ಮಾಡ್ಲಿಕ್ಕೆ ಹೋಗುವಾಗ್ಲೂ ಎಲ್ರು ಕೇಳುವ ಫಸ್ಟ್ ಕ್ವೆಶ್ಚನ್ ಅದೇ, ಎಷ್ಟು ಲೈಫ್ ಉಂಟು ಅಂತ ಮನುಷ್ಯನಿಗೆ. ಅಂದ್ರೆ ಅದು ನಾನೇನ್ ಹೇಳಿಕ್ ಬಯಸ್ತೇನೆ ಅಂತ ಹೇಳಿದ್ರೆ, ಅದರ ಲೈಫ್ ಕೇಳುವುದಕ್ಕಿಂತ ಅದು ನಮ್ಮ ಈ ಭೂಮಿಯ ಲೈಫ್ ಅನ್ನು ಎಷ್ಟು ಹೆಚ್ಚು ಮಾಡ್ತದೆ ಅಂತ ನಾವು ಥಿಂಕ್ ಮಾಡ್ಬೇಕಂತ ನನಗೆ ಅನಿಸೋದು. ಬಯೋಡಿಗ್ರೇಡೇಬಲ್ ಆದ್ರಿಂದ ನಾವು ತುಂಬಾ ತಪ್ಪಾಗಿ ತುಂಬಾ ಸಮಯ ಬಾಳಿಕೆ ಬರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ 2 ಇಯರ್ಸ್ ಇದು ಬರ್ಬೋದು. ನಾವು ಮಾರ್ಕೆಟ್ ಇಂದ ವರ್ಕ್ ಮಾಡ್ಲಿಕ್ಕೋಸ್ಕರ ನಾವು ಕೆಲವು ಬೇರೆ ಬೇರೆ ಕಡೆಯಿಂದ ಪಾಟ್ಸ್ ಅನ್ನು ತರಿಸಿದ್ವಿ. ಆದ್ರೆ ಏನಾಯ್ತಂದ್ರೆ ಅದು ಸ್ವಲ್ಪ ಅದರದ್ದು ಏನ್ ಹೇಳ್ತಾರೆ ಕನ್ಸಿಸ್ಟೆನ್ಸಿ ತುಂಬಾ ತಿನ್ನಿತ್ತು, ಆದ್ರಿಂದ ಅದು ಬಾಳಿಕೆ ಹೆಚ್ಚು ಬರ್ತಿರ್ಲಿಲ್ಲ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಕೊಕ್ಕೋ ಫೈಬರ್ ತಂದು ಅದರಲ್ಲಿ ರಬ್ಬರ್ ಲ್ಯಾಟೆಕ್ಸ್ ಅಂತ ಸಿಗ್ತದೆ, ಅದು ಸಹ ನ್ಯಾಚುರಲ್ಲೇ, ರಬ್ಬರ್ ಇಂದ ಬರುವ ಹಾಲಿದೆ ಅಲ್ಲ, ಅದನ್ನ ಹಾಕಿಬಿಟ್ಟು ಅದರ ಪೊಟೆನ್ಸಿ ಅಥವಾ ಥಿಕ್ನೆಸ್ ಅನ್ನು ಹೆಚ್ಚು ಮಾಡಿಬಿಟ್ಟು ಪಾಟ್ ಮಾಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ ಈಗ ಈ ತರದ ಒಂದು ಏನು ಕುಂಡಗಳನ್ನ ಮಾಡಬೇಕಿದ್ರೆ ಬೇಕಾಗುವಂಥದ್ದು ತೆಂಗಿನ ನಾರು. ತೆಂಗಿನ ನಾರು ನೀವು ಹೇಳಿದ್ರಿ ಲೋಕಲಲ್ಲಿ ಸಿಗ್ತದೆ ಅನ್ನುವಂತಹ ಯೋಚನೆ ಇಟ್ಕೊಂಡು ನೀವು ಮಾಡಿದ್ರಿಂದ, ಹಾಗಿದ್ರೆ ನಿಮಗೆ ಲೋಕಲಲ್ಲೇ ಈ ತರದ ತೆಂಗಿನ ನಾರು ಸಿಗ್ತದ? ಕಾಯಿ ಸಿಪ್ಪು ಸಿಗ್ತದೆ, ನಾರು ಸಿಕ್ಕಲ್ಲ. ಯಾಕಂದ್ರೆ ಸಿಪ್ಪನ್ನು ಡೈರೆಕ್ಟ್ ಆಗಿ ನಾವು ಮೆಷಿನಿಗೆ ಹಾಕ್ಲಿಕ್ಕೆ ಆಗಲ್ಲ, ಅದರ ಫೈಬರ್ ಅನ್ನು ತರಬೇಕು. ಅದಕ್ಕೆ ನಾವೀಗ ಅಗೇನ್ ಕೇರಳದ ಮೇಲೆ ಡಿಪೆಂಡ್ ಆಗಿದ್ದೇವೆ. ಆದ್ರೆ ಇತ್ತೀಚೆಗೆ ನಮ್ಗೆ ಲೋಕಲಿ ಒಬ್ರು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ ಫೈಬರ್ ಅನ್ನು ಕೊಡುವಂತದ್ದು. ಆದ್ರಿಂದ ನಾವು ಈಗ ನಾವು ಅದನ್ನು ಸ್ಟಾರ್ಟ್ ಮಾಡುವಾಗ ಕೇರಳದಿಂದ ತರಿಸಿದ್ರು, ಈಗ ರಬ್ಬರ್ ಲ್ಯಾಟೆಕ್ಸ್ ನಮ್ಗೆ ಲೋಕಲಿ ಸಿಗ್ತಾ ಇದೆ. ಫಸ್ಟ್ಗೆ ನಾವು ಫಸ್ಟ್ ಪ್ರೊಡಕ್ಷನ್ ಮಾಡುವಾಗ ಅದನ್ನು ಸಹ ಕೇರಳದಿಂದಲೇ ತರಿಸಿದ್ವಿ, ಯಾಕೆಂದ್ರೆ ಲೋಕಲ್ ಎಲ್ಲರೂ ಸೇಲ್ ಸಿಕ್ಕಿಲ್ಲ ನಮ್ಗೆ. ಆದ್ರೆ ಈಗ ಕಳೆದ ತಿಂಗಳಿಂದ ಅದನ್ನು ನಾವು ಇಲ್ಲಿಂದಲೇ ಪ್ರೊಕ್ಯೂರ್ ಮಾಡ್ತಾ ಇದ್ದೇವೆ. ಹಾಗೆ ಈಗ ರೀಸೆಂಟ್ಲಿ ಲಾಸ್ಟ್ ವೀಕಲ್ಲಿ ನಮಗೆ ಲೋಕಲಿ ಫೈಬರ್ ಮಾಡುವವರು ಸಿಕ್ಕಿದ್ದಾರೆ. ಸೊ ನಾವು ಆದಷ್ಟು ನಮ್ಮ ಲೋಕಲ್ ಮಾರ್ಕೆಟನ್ನೇ ಬಿಲ್ಡಪ್ ಮಾಡಿಕೊಂಡು ನಮ್ಮದನ್ನು ಪ್ರಮೋಟ್ ಮಾಡುವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೇವೆ. ಇದಕ್ಕೀಗ ತೆಂಗಿನ ನಾರು ಬೇಕು ಅಂತ, ಈ ತೆಂಗಿನ ನಾರನ್ನು ನಿಮಗೆ ಕೇರಳದಿಂದ ತರಿಸ್ಲಿಕ್ಕೆ ಯಾವ ಥರದ ವ್ಯವಸ್ಥೆ ಅದು? ಅದು ರೈಲಲ್ಲಿ ಕಳಿಸ್ತಾರೆ ಇಲ್ಲ ಟ್ರಾನ್ಸ್ಪೋರ್ಟಲ್ಲಿ ಕಳಿಸ್ತಾರೆ. ಆದರೆ ಅದು ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದಲ್ವಾ, ಅಗೇನ್ ನಮಗೆ ಪಾಟಿಗೆ ಅದರ ಬರ್ಡನ್ ಬೀಳ್ತದೆ. ಈಗ ಪಾಟ್ ಮಾಡಬೇಕಿದ್ರೆ ತೆಂಗಿನ ನಾರು ಅಂದ್ರೆ ಆ ಸಿಪ್ಪೆಯಿಂದ ನೇರ ನಾರನ್ನು ತೆಗೆದು ಕೊಡುವಂತದ್ದು ಹೇಗೆ? ಅಲ್ಲ, ನಾರಲ್ಲಿ ನೋಡಿ, ನೀವು ತೆಂಗಿನ ಸಿಪ್ಪೆ ತೆಗುವಾಗ ಪೌಡರ್ ಪೌಡರ್ ಇರ್ತದೆ, ಪೌಡ್ರು ನಮಗೆ ಪಾಟಿಂಗ್ ಮಿಕ್ಸ್ಚರ್ ಆಗಿ ಯೂಸ್ ಮಾಡ್ಬೋದು, ಮೆಟೀರಿಯಲ್ ಆಗಿ. ಪಾಟಿಂಗ್ ಅಂದ್ರೆ ಗಿಡ ನಡ್ಲಿಕ್ಕೆ ಯೂಸ್ ಮಾಡ್ಬೋದು, ವಿನ ಪಾಟ್ ಮಾಡ್ಲಿಕ್ಕೆ ಯೂಸ್ ಮಾಡಲ್ಲ. ಅದಕ್ಕೆ ಅದರದ್ದು ಕೂದಲೆಳೆ ಹಾಗೆ ಒಂದು ಇರ್ತದೆ ಅಲ್ಲ ನಾರು, ಅದು ಒಳ್ಳೆ ಫೈಬರ್ ಅನ್ನು ಅದನ್ನು ಪಾಲಿಶ್ ಮಾಡಿ ಯೂಸ್ ಮಾಡ್ಬೇಕಾಗ್ತದೆ. ಆಗ ಅದಕ್ಕೆ ಶೆಲ್ಫ್ ಲೈಫ್ ಜಾಸ್ತಿ, ಮತ್ತೆ ಅದು ಒಳ್ಳೆ ಹಗ್ಗದ ತರ ಗುಣ ಬರ್ತದೆ. ಹಗ್ಗಕ್ಕೆ ಹೇಗೆ ಬೈಂಡಿಂಗ್ ಬರ್ತದೆ, ಬಾಂಡಿಂಗ್ ಅಂಡ್ ಬೈಂಡಿಂಗ್ ಬೋತ್ ಬರ್ತದಲ್ಲ, ಹಾಗೆ ಥಿಕ್ನೆಸ್ ಎಲ್ಲ ಬರ್ತದೆ, ಅಂಟ್ಕೊಳ್ತದೆ ಒಂದಕ್ಕೊಂದು. ಅದು ಸರಿ. ಈಗ ನೀವು ಮಾಡ್ತಾ ಇರುವಂತಹ ಈ ಪ್ರಾಡಕ್ಟ್ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಿ ನೀವು? ನಾವೀಗ ಅಟ್ ಪ್ರೆಸೆಂಟ್ 4 ಸೈಜ್ ಅಲ್ಲಿ ಇದ್ದೇವೆ. ಅಂದ್ರೆ 4-inch ಪಾಟ್ ಇದೆ, 6-inch ಇದೆ, 8-inch ಇದೆ. ಮತ್ತೆ ಈಗ ಹ್ಯಾಂಗಿಂಗ್ ಪಾಟ್ಸ್ ಅಂತ ಇರ್ತದಲ್ಲ, ನೀವು ಏರ್ಪೋರ್ಟ್ ಅಲ್ಲೆಲ್ಲ ನೋಡಿರ್ಬೋದು ಅಥವಾ ಹೋಟೆಲ್ಗಳಲ್ಲೆಲ್ಲ ಹೊರಗೆ, ಇದು ಮೆಟಲ್ ಹ್ಯಾಂಗರ್ಸ್ ಅಲ್ಲಿ ಇದು ಕೊಕೋ ಇದು ಹಾಕೊಂಡು ಕೊಕೋನೆಟ್ ಇದು ಥಿನ್ ಲೈನಿಂಗ್ ತರ ಬರ್ತದೆ. ಅಥವಾ ನಾವೀಗ ಅದು ಥಿಕ್ ಪಾಟೇ ಮಾಡಿಬಿಟ್ಟು ಅದನ್ನು ಹ್ಯಾಂಗ್ ಮಾಡಿ ಅದರಲ್ಲಿ ಗಿಡ ನೆಡ್ತೇವೆ. ಅದು ಸರಿ. ಈಗ ಈ ಪಾಟ್ಗಳು ಅಂತ ನೀವು ಏನ್ ಕರಿತೀರಿ, ಈ ಕುಂಡಗಳೆಲ್ಲ ನಮ್ಮ ಮಾಮೂಲಿ ಈ ಪ್ಲಾಸ್ಟಿಕ್ ಅಥವಾ ಈ ತರದ ಕುಂಡಗಳಿದ್ದ ಅದೇ ತರದ ಅದೇ ಶೇಪಿನವುಗಳ ಹೇಗೆ? ಹೌದು, ನಮ್ದೀಗ ರೌಂಡ್ ಇದೆ, ಕೆಲವೊಂದು ಕಂಪನಿಯವರು ಸ್ಕ್ವೇರ್ ಮಾಡ್ತಾರೆ. ಈಗ ಈವನ್ ನೀವು ಇದು ನೋಡಿರ್ಬೋದು, ವರ್ಟಿಕಲ್ ಗಾರ್ಡನ್ ಅಂತ ಕೇಳಿರ್ಬೋದು, ಗೋಡೆಯಲ್ಲಿ ನಡ್ತಾರಲ್ಲ ಆ ತರದ್ದು ಸಹ ಪಾಟ್ಸ್ ಬರ್ತದೆ. ಅದು ನಾವಿನ್ನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ನಮ್ದು ಪಾಟ್ ರೌಂಡ್ ಶೇಪ್ ಅಲ್ಲಿ ಇದೆ. ರೌಂಡ್ ಶೇಪ್ ಅಲ್ಲಿ ಇದೆ. ಅದು 3 ಸೈಜ್ ಅಂತ ಹೇಳಿದ್ರಿ, 3 ಪ್ಲಸ್ 1 ಹ್ಯಾಂಗಿಂಗ್. ಹ್ಯಾಂಗಿಂಗ್ 3 ಸೈಜ್ ಅಂದ್ರೆ ಆ ಸೈಜ್ ಅದರ ಸುತ್ತಳತೆಯ ಅದರ ರೌಂಡ್ ಮುಖದ ಅದರದ್ದು ಮುಖದ ಅಂತ ಹೇಳ್ತಾರೆ, ವ್ಯಾಸ ಅಂತ ಹೇಳ್ತೇವಲ್ಲ, ಡಯಾಮೀಟರ್ ಬರ್ತದೆ ಅದು ಅದರ ಲೆಕ್ಕ 4-inch ಅಂತ. ಇದಕ್ಕೆ ಮಾಡಬೇಕಿದ್ರೆ ನೀವು ಮೊದಲಿಗೆ ಪ್ರಾರಂಭ ಮಾಡುವಾಗ ಇದನ್ನು ಮ್ಯಾನ್ಯುವಲ್ ಆಗಿ ಮಾಡಬಹುದು ಅಂತ ಆಗ್ತದ ಹೇಗೆ? ಮ್ಯಾನ್ಯುವಲ್ ಮಾಡಿದ್ರೆ ಅಷ್ಟು ಫರ್ಮ್ನೆಸ್ ಸಹ ಬರುವುದಿಲ್ಲ, ಇದು ಮೆಷಿನ್ ಮೇಡ್. ಮೆಷಿನ್ ಇದಕ್ಕೆ ಒಂದು ಹೈಡ್ರಾಲಿಕ್ ಮೆಷಿನ್ ಉಂಟು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಮೌಲ್ಡ್ಸ್ ಉಂಟು. ಮೌಲ್ಡ್ ಅದರ 4-inch ಇದು ಮೌಲ್ಡ್, 6-inch ಮೌಲ್ಡ್. ಅದರಲ್ಲಿ ಕೊಕೋನೆಟ್ ಫೈಬರ್ ಅನ್ನು ನಾವು ಬೇಕಾದ ಸೈಜಿಗೆ ನಾವು ಕೊಕೋನೆಟ್ ಫೈಬರ್ ಅನ್ನು ಕಟ್ ಮಾಡ್ಕೊಂಡು ಬಿಟ್ಟು ಅದರ ಮೇಲೆ ರಬ್ಬರ್ ಲ್ಯಾಟೆಕ್ಸ್ ಅನ್ನು ಸ್ಪ್ರೇ ಮಾಡಿಬಿಟ್ಟು ಈ ಮೆಷಿನ್ ಅಲ್ಲಿ ಕಂಪ್ರೆಸ್ ಮಾಡಿ ಮಾಡುವಂತದ್ದು. ಈ ಮೆಷಿನ್ ಎಲ್ಲಿಂದ ತಂದ್ರಿ ನೀವು? ನಾವು ಹೈದರಾಬಾದ್ ಇಂದ ತಂದದ್ದು. ಇದು ಹೇಗೆ ನಿಮಗೆ ಮೆಷಿನ್ ಉಂಟು ಅಂತ ಗೊತ್ತಾಯ್ತು? ಅದಕ್ಕೆ ಸಹ ಈಗಲೇ ನಮ್ಮ ಈಗಿನ ಮೀಡಿಯಾ ಉಂಟಲ್ಲ, ಅದರಿಂದ ಗೊತ್ತಾಯ್ತು. ದೇ ಆರ್ ವೆರಿ ಗುಡ್, ಅದು ತಂದು ಇನ್ಸ್ಟಾಲೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು, ಕಲಿಸಿಕೊಟ್ರು. ನಮ್ಗೆ ಹೇಗೆ ಮಾಡುದು ಅಂತ ಸಹ ಕಲಿಸಿಕೊಡ್ಬೇಕಲ್ವ, ಅದೆಲ್ಲ ಕಲಿಸಿಕೊಟ್ರು. ದೇ ಆರ್ ವೆರಿ ಗುಡ್. ಈಗ ದಿನಕ್ಕೆ ಅಥವಾ ಗಂಟೆಗೆ ಎಷ್ಟು ಪಾಟ್ಗಳನ್ನು ಮಾಡಬಹುದು ಇದರಲ್ಲಿ? ನಮ್ಮದು ಮೆಷಿನ್ ಅಲ್ಲಿ ಒಂದು ಸಲಕ್ಕೆ 1 second ಡಿಫರೆನ್ಸ್ ಅಲ್ಲಿ 2 ಪಾಟ್ಸ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಗಂಟೆಗೆ ಒಟ್ಟು 60 ಪಾಟ್ಗಳನ್ನು ಮಾಡಬಹುದು ಸಾಧಾರಣ, ಆನ್ ಆನ್ ಅವರೇಜ್ 60 ಪಾಟ್ ಮಾಡಬಹುದು. ಸರಿ. ಈ 60 ಪಾಟ್ ಮಾಡ್ಲಿಕ್ಕೆ ಎಷ್ಟು ಜನ ಬೇಕಾಗ್ತದೆ? ಅಲ್ಲ, ಇದು ತುಂಬಾ ಜನರು ಮಾಡುವ ಕೆಲಸ ಅಲ್ಲ. ಅಂದ್ರೆ ನಮ್ಗೆ ಹೊರಗಿನ ಕೆಲಸಗಳು ಅಂದ್ರೆ ಕಟ್ಟಿಂಗ್, ಅದಕ್ಕೆ ಒಂದಿಬ್ರು ಬೇಕು, ಮೆಷಿನ್ ಆಪರೇಷನ್ ಗೆ ಒಬ್ರು ಬೇಕು, ಹಾಗೆ ಒಟ್ಟು ಆಲ್ ಟುಗೆದರ್ 3-4 ಜನ ಬೇಕಾಗ್ತದೆ. ಕಟ್ಟಿಂಗ್ ಅಂದ್ರೆ ಏನ್ ಕಟ್ಟಿಂಗ್? ಅದು ಈಗ ನಮ್ಗೆ ಈ ಕಾಯರ್ ಇದೆ ಅಲ್ವಾ, ಕಾಯರ್ ಫೈಬರ್, ಅದನ್ನ ಶೀಟ್ಸ್ ಮಾಡಿ ಕೊಡ್ತಾರೆ ನಮ್ಗೆ, ಆಗ ನಮ್ಗೆ ಸುಲಭ ಆಗ್ತದೆ. ಶೀಟ್ಸ್ ಅನ್ನು ನಾವು ನಮ್ಗೆ ಬೇಕಾದ ಸೈಜಿಗೆ ಕಟ್ ಮಾಡಿ ಅದರ ಮೇಲೆ ಫೈಬರ್ ಎಲ್ಲ ಹಾಕಿಬಿಟ್ಟು ಅದನ್ನು ಕಂಪ್ರೆಸ್ ಮಾಡಿ ಮಾಡುವಂತದ್ದು. ಈಗ ಅಲ್ಲಿಂದ ಕೇರಳದಿಂದ ಬರುವಾಗಲೇ ಅದು ಶೀಟ್ಸ್ ಅಲ್ಲಿ ಬರ್ತದೆ. ಹಾಗಿದ್ರೆ ಬರುವಾಗ ಈ ತರ ಒಂದು ಗುಂಪಾಗಿ ಅಂತ ಗೋಡೆಯಲ್ಲಿ ಕಟ್ಟಿದಾಗೆ ಬರಲ್ಲ, ರೋಲ್ ಆಗಿ ಬರ್ತದೆ ನಮ್ಗೆ, ರೋಲ್ ಆಗಿ. ಆಗ ನಮ್ಗೆ ಹ್ಯಾಂಡ್ಲಿಂಗ್ ಈಸ್. ನಾನಂದ್ರೆ ಇದು ಸ್ವಲ್ಪ ಎಕ್ಸಾಟಿಕ್ ಪ್ರಾಡಕ್ಟ್ ತರ ಇರ್ಲಿ ಅಂತ ನಾವು ಮಾಡಿದ್ದು. ಇದೆಲ್ಲ ಎಲ್ಲರೂ ಮಾಡ್ತಾರೆ, ಈ ಕೊಕೋನೆಟ್ ಇದು ಬರ್ತದಲ್ಲ, ಕಾಯರ್ ಇದು, ಕಾರ್ಪೆಟ್, ಈಗ ಈವನ್ ಟೈಲ್ಸ್ ಸಹ ಮಾಡ್ತಾರಂತೆ. ಹಾಗೆ ಇದು ನಮ್ಗೆ ಒಂಥರ ಪರಿಸರ ಸ್ನೇಹಿ ಸಹ ಆಯ್ತು, ರೀಸೈಕ್ಲಿಂಗು ಆಯ್ತು ಅಂತ ಮಾಡಿದ್ರು. ಸುಮಾರು ಎಷ್ಟು ಸಮಯ ಆಯಿತು ನೀವು ಇದನ್ನು ಪ್ರಾರಂಭ ಮಾಡಿ? ಈಗ ನಾವು August 25th, 2022 ಸ್ಟಾರ್ಟ್ ಮಾಡಿದ್ವಿ, ಈಗ ಜಸ್ಟ್ ನಾವು ನಮ್ಮ ಕಾಲು ಊರ್ತಾ ಇದ್ದೇವಷ್ಟೇ. ಹೇಗಿದೆ ಪ್ರತಿಕ್ರಿಯೆ? ಪ್ರತಿಕ್ರಿಯೆ ಒಳ್ಳೆಯದುಂಟು. ಎಲ್ರಿಗೂ ಆಸಕ್ತಿ ಉಂಟು. ಈವನ್ ಕೆಲವು ಕಡೆ ಎಲ್ಲ ನಾವು ಯೂಶುವಲಿ ನಾವೀಗ ಹೇಗೆ ಮಾಡ್ತಾ ಇದ್ದೇವೆ ಅಂದ್ರೆ, ಎಲ್ಲರನ್ನು ರೀಚ್ ಆಗ್ಬೇಕಲ್ಲ, ಎಲ್ರಿಗೆ ಒಂದು ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳುವಳಿಕೆ ಕೊಡ್ಬೇಕಲ್ಲ, ಅದಕ್ಕೆ ಎಕ್ಸಿಬಿಷನ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಸೊ ಜನರು ಬೇರೆದನ್ನು ನೋಡ್ಲಿಕ್ಕೆ ಬಂದಾಗ ನಮ್ಮದನ್ನು ಎತ್ತಿಕೊಂಡು ನೋಡ್ತಾರೆ, ಓ ಹೊಸ ಕಾನ್ಸೆಪ್ಟ್ ಅಂತ ಆಸಕ್ತಿ ವಹಿಸಿ ಮಕ್ಕಳಿಂದ ಹಿಡಿದು ಎಲ್ರಿಗೂ ಒಂಥರ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈಗ ಈ ನಾಲ್ಕು ತರದ ಒಂದು ಪಾಟ್ಗಳನ್ನು ಮಾಡ್ತೀವಲ್ಲ, ಇದಲ್ಲದೆ ಬೇರೆ ತರದ ಪಾಟ್ ಅಥವಾ ಬೇರೆ ತರದ ಮೌಲ್ಡ್ಗಳು ಇದರಲ್ಲಿ ಇದ್ದಾವ ಹೇಗೆ? ಅಲ್ಲ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಇಲ್ಲ, ಉಂಟು, ಅವ್ರ ಹತ್ರ ಬೇರೆ ಬೇರೆ ಟೈಪ್ ಮೌಲ್ಡ್ಸ್ ಉಂಟು. ನಾವು ಇದನ್ನು ಸೆಲೆಕ್ಟ್ ಮಾಡಿರುವಂತದ್ದು, ಮುಂದೆಗೆ ಬೇರೆ ಟೈಪ್ ಮಾಡಬಹುದು, ಬೇರೆ ಬೇರೆ ಸೈಜ್ ಮಾಡಬಹುದು. ಈಗ ವರ್ಟಿಕಲ್ ಗಾರ್ಡನ್ ಹೇಳಿದೆ, ಅದಕ್ಕೆ ಬೇಕಾದ್ದು ಮಾಡ್ಕೊಳ್ಬಹುದು. ಒಂದು ಸಲ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಅದರ ಬಗ್ಗೆ ಇನ್ನು ಮುಂದೆ ಮುಂದೆ ನಾವು ಹೊಸ ಹೊಸತ್ತು ಮಾಡೆಲ್ಸ್ ಅನ್ನು ಮಾಡಬಹುದು. ಎರಡು ವಿಷಯ ಮುಖ್ಯವಾಗಿ ಇದರಲ್ಲಿ ಸಾಮಾನ್ಯ ಜನರಿಗೆ ಲೆಕ್ಕಕ್ಕೆ ಬರ್ತದೆ, ಒಂದು ಅದರ ಕಾಸ್ಟ್, ಮತ್ತೊಂದು ಅದರ ಲೈಫ್. ಇವಾಗ ಹೇಳಿ ಈ ಕಾಸ್ಟ್ ಮತ್ತು ಲೈಫ್ ಇದರಲ್ಲಿ ಹೇಗಿದೆ? ಕಾಸ್ಟ್ ಅಂದ್ರೆ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಾವು ಹೊರಗಿಂದ ತರಿಸೋದ್ರಿಂದ ನಮ್ಗೆ ತುಂಬಾ ಚೀಪಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದರ ಬಗ್ಗೆ ನಾವು ವಿ ಆರ್ ವರ್ಕಿಂಗ್ ಆನ್ ಇಟ್. ಯಾಕಂದ್ರೆ ಲೋಕಲಿ ನಮ್ಗೆ ರಾ ಮೆಟೀರಿಯಲ್ ಸಿಕ್ಕಿದ್ರೆ ನಾವು ಕಮ್ಮಿ ಕ್ರಯಕ್ಕೆ ಕೊಡ್ಬೇಕು, ನಮ್ಗೆ ಸಹ ಹೆಚ್ಚು ಕ್ರಯಕ್ಕೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ನಾವೀಗ ಅಟ್ ಪ್ರೆಸೆಂಟ್ ಎಷ್ಟು ಖರ್ಚು ಬಿದ್ದಿದೆ, ನಾವು ಇನ್ವೆಸ್ಟ್ಮೆಂಟ್ ನೋಡ್ತಾ ಇಲ್ಲ, ಜಸ್ಟ್ ಎಷ್ಟು ರಾ ಮೆಟೀರಿಯಲ್ ಖರ್ಚು ಬಿದ್ದಿದೆ ನೋಡಿಕೊಂಡು ಅದರಲ್ಲೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ 30 ರುಪೀಸ್, 70 ರುಪೀಸ್, 90 ರುಪೀಸ್. ಪ್ಲಾಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಅದು 5 ರೂಪಾಯಿ 2 ರೂಪಾಯಿಗೆ ಸಿಗ್ತದೆ, ಅದರಲ್ಲಿ ಕೊಡ್ಲಿಕ್ಕೆ ನಮ್ಗೆ ಆಗಲ್ಲ. ಮತ್ತೆ ನಮ್ದು ಉದ್ದೇಶ ಅದಕ್ಕೆ ಅಲ್ಟರ್ನೇಟಿವ್ ಮಾತ್ರ ಅಲ್ಲ, ಅದರ ಪರಿಸರಕ್ಕೆ ಅದು ಇದು ಹಿಂದೆ ಹೋಗುವಂತದ್ದಲ್ಲ. ನಾವು ಥಿಂಕ್ ಮಾಡುವಾಗ ಅದರ ಪ್ರಾಸ್ ಅಂಡ್ ಕಾನ್ಸ್ ನೋಡ್ಬೇಕಲ್ಲ. ಹೌದು, ಹಾಗೆ ಇದನ್ನ ನೇರವಾಗಿ ಬಳಸಬಹುದು. ಹೌದು, ಅದು ಪ್ಲಾಸ್ಟಿಕ್ ನೇರವಾಗಿ ಬಳಸುದಂತಲ್ಲ, ಅದು ಬಯೋಡಿಗ್ರೇಡೇಬಲ್ ಆಗಿರೋದ್ರಿಂದ ಪರಿಸರದ ಹಾನಿ ಅಂಶವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಪ್ಲಸ್ ಮತ್ತೆ ಮೈನಸ್. ಅಲ್ಲಿ ಈಗ 2 ರೂಪಾಯಿ ಕೊಟ್ಟು 10 ರೂಪಾಯಿದು ಅಲ್ಲಿ ಟಾಕ್ಸಿನ್ಸ್ ಇರ್ತದಲ್ಲ. ಈಗ ಈ 3-4 ಪ್ರಾಡಕ್ಟ್ ಗಳನ್ನ ಮಾಡಿದ್ದೀರಿ, ಮಾರ್ತಾನೂ ಇದ್ದೀರಿ, ಇದರ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಅಂದ್ರೆ ನಿಮ್ಮದೇ ಮಾರ್ಕೆಟಿಂಗ್ ವ್ಯವಸ್ಥೆಯ ಹೇಗೆ? ಹೌದು, ಈಗ ನಂದು ತಂಗಿ ಅದನ್ನು ನೋಡ್ಕೊಳ್ತಾ ಇದ್ದಾಳೆ, ಡಿಜಿಟಲ್ ಮಾರ್ಕೆಟಿಂಗ್ ನೋಡ್ತಾ ಇದ್ದೇವೆ. ನಾನು ಹೇಳಿದೆಲ್ಲ ಎಕ್ಸಿಬಿಷನ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ನರ್ಸರಿ ಅವರಿಂದ ಅಂದ್ರೆ ನಾನು ಹೇಳಿದೆ ಅಂದ್ರೆ ಈ ಪ್ಲಾಸ್ಟಿಕ್ ಅವರಿಗೆ ಸುಲಭ ಅನ್ನಿಸ್ತದೆ, ಸೊ ಇದು ಕಾಸ್ಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ. ಅವರ ಮೆಂಟಾಲಿಟಿ ಸಹ ಒಂದಲ್ಲ ಒಂದ್ ದಿವಸ ಚೇಂಜ್ ಆಗ್ಬೋದು ಅಂದ್ಕೊಳ್ತೇನೆ ನಾನು. ಮನುಷ್ಯರು ಅಲ್ಟಿಮೇಟ್ಲಿ ಫೈನಲ್ ಪ್ರಾಡಕ್ಟ್ ನೋಡ್ಬೇಕೇ ವಿನ ಅದರ ಮುಂದಿದ್ದು ಸಹ ನೋಡ್ಬೇಕಲ್ಲ, ನಮ್ದು ಮುಂದೆ ಯಾವ ತರ ಹಾನಿಯನ್ನು ನೋಡ್ಬೇಕು. ಈಗ ಹೌದು, ಯಾವುದು ಹಾನಿ ಮಾಡ್ತದೆ ಅಂತ ಥಿಂಕ್ ಮಾಡಿದ್ರೆ ಅವರ ಮೆಂಟಾಲಿಟಿ ಚೇಂಜ್ ಆಗ್ಬೋದು ಅಂದ್ಕೊಂಡಿದ್ದೇನೆ. ಒಳ್ಳೆ ರೀತಿಯಲ್ಲಿ ಈಗ ನೀವು ಹೋದಲ್ಲೆಲ್ಲ ಪ್ರತಿಕ್ರಿಯೆಗಳು ಸುಮಾರು ಬಂದಿದೆ. ಮುಂದೇನಾದ್ರೂ ಇದರಲ್ಲಿ ಯೋಚನೆಗಳಿದ್ದಾವ ಈ ತರ ಮಾಡುವುದ್ರಲ್ಲಿ, ಏನಾದ್ರೂ ಇದರ ಸೈಡ್ ಪ್ರಾಡಕ್ಟ್ ಅಥವಾ ಮುಂದಕ್ಕೆ ಇದನ್ನ ಎಕ್ಸ್ಪಾಂಡ್ ಮಾಡುವುದು? ಅದೇ, ಅದು ಈಗ 1 ವರ್ಷದವರೆಗೆ ನಾವು ಇದು ಮಾಡ್ತಾ ಇದ್ದೇವೆ, ಮುಂದೆ ಹೇಗೆ ಆಗ್ತದೆ ನೋಡ್ಬೇಕು, ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ. ಹಾಗೆ ಅಂತ ಹೇಳಿದ್ರೆ ಒಂದು ಈ ತರದ ಒಂದು ಪ್ರಾಡಕ್ಟ್ ಒಳ್ಳೆ ರೀತಿಯಲ್ಲಿ ಸೇಲ್ ಆಗಬಹುದು ಅನ್ನುವಂತ ನಂಬಿಕೆ ಇದೆ? ಇದೆ. ಆದ್ರೆ ಈಗ ನಾವು ಲೈಫ್ ಬಗ್ಗೆ ಹೇಳಿದೆ ಅಲ್ಲ, ಆಗ ನಾನು ಮತ್ತೆ ಇದರಲ್ಲಿ ಗಿಡ ಬೆಳೆಸುವಾಗ ಕೆಲವೊಂದು ಪ್ರಿಕಾಷನ್ಸ್ ತಕೊಳ್ಬೇಕು. ಈಗ ಮಣ್ಣಿನ ಪಾಟ್ ಆಗ್ಲಿ ಪ್ಲಾಸ್ಟಿಕ್ ಪಾಟ್ ಆಗ್ಲಿ ಆದ್ರೆ ನಾವೇನ್ ಮಾಡ್ತೇವೆ, ಅದರಲ್ಲಿ ತೂತ್ ಮಾಡ್ತೇವೆ, ನೀರು ಎಕ್ಸೆಸ್ ನೀರು ಹೋಗ್ಲಿ ಅಂತ ಅದಕ್ಕೆ ನೀರು ಸುರಿತೇವೆ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಹೇಳಿದ್ರೆ ಅದರಲ್ಲಿ ಸೆಲ್ಫ್ ಡ್ರೈನ್ ಸಿಸ್ಟಮ್ ಇದೆ, ಅದು ಫುಲ್ ಪೋರಸ್ ಅಲ್ಲ, ಆದ್ರಿಂದ ನಾವು ನೀರು ಸುರಿಬಾರ್ದು. ಇದಕ್ಕೆ ನೀರು ಸುರಿದ್ರೆ ಎಲ್ಲ ಹೋಗಿಬಿಡ್ತದೆ, ಹೋಗ್ತದೆ ಮಾತ್ರ ಅಲ್ಲ ಅದ್ರ ಲೈಫ್ ಕಮ್ಮಿ ಆಗ್ತದೆ. ಅದಕ್ಕೆ ಜಸ್ಟ್ ನೀರನ್ನು ಸ್ಪ್ರೇ ಮಾಡ್ಬೇಕು, ಒಂದು ಪ್ರಿಕಾಷನ್ ಅದು. ಇನ್ನೊಂದು, ಅದನ್ನು ಜಾಸ್ತಿ ಡೈರೆಕ್ಟ್ ಮಳೆ ಬೀಳುವಲ್ಲಿ ಇಡಬಾರ್ದು. ಅದು ಎರಡು ಪ್ರಿಕಾಷನ್ ತಕೊಂಡ್ರೆ ಅದರದ್ದು ಲೈಫ್ ಟೈಮ್ ಹೆಚ್ಚಾಗ್ತದೆ ಅಂತ. ಸರಿ, ಮತ್ತೆ ಅದರಲ್ಲಿ ಮಣ್ಣನ್ನು ಹಾಕುವಾಗ ಅದರ ವೆಯ್ಟ್ ಅಥವಾ ಇದು ಕೌಂಟ್ ಆಗ್ತದೆ ಹೇಗೆ? ಅಂದ್ರೆ ಮಣ್ಣು ಹಾಕುವುದಕ್ಕಿಂತ ಇದಕ್ಕೆ ಮರಳು ಮತ್ತೆ ಕೊಕೋಪೀಟ್ ಅಥವಾ ಮಣ್ಣು ಮರಳು ಕೊಕೋಪೀಟ್ ಕಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಜಾಸ್ತಿ ಮಣ್ಣಿನ ಉಪಯೋಗವನ್ನ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ಲೈಟ್ ವೆಯ್ಟು ಆಗ್ತದೆ, ಮತ್ತೆ ಮಣ್ಣುಗೆ ಕರಗಿಸುವ ಗುಣ ಇರ್ತದಲ್ಲ, ಎಲ್ಲವನ್ನು ತಿನ್ನುವ ಗುಣ ಇರ್ತದೆ. ಇದು ಕೊಕ್ಕೋ ಫೈಬರ್ ಅಲ್ವಾ, ಅದನ್ನು ತಿಂದು ಬಿಟ್ರೆ ಅದರ ಲೈಫ್ ಬರಲ್ಲ, ಅದು ಒಂದು ಇರ್ತದೆ. ಮತ್ತೆ ಇದನ್ನು ನೆಡುವಾಗ್ಲೂ ಕೂಡ ಇದರಲ್ಲಿ ದೊಡ್ಡ ಗಿಡಗಳು ತುಂಬಾ ಮದರ್ ರೂಟ್ ಹೇಳ್ತೇವಲ್ಲ, ತಾಯಿ ಬೇರು ಬರುವಂತದ್ದು ಅಂತದ್ದೆಲ್ಲ ಬರಬಾರ್ದು. ಈ ಶ್ರಬ್ ತರ ಬರ್ತದಲ್ಲ, ಒಂದು ಪೊದೆ ತರ ಚಿಕ್ಕ ಚಿಕ್ಕದು ಹೂ ಗಿಡಗಳು. ಮತ್ತೆ ನಾವೀಗ ಎನ್ಕರೇಜ್ ಮಾಡುದು ಈವನ್ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಉಂಟಲ್ಲ, ತಿಮರೆ ಪುದೀನ ಅಂತ ತರಕಾರಿಗಳು, ಕೊತ್ತಂಬರಿ ಸೊಪ್ಪು, ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಇದರಲ್ಲಿ. ಯಾಕೆಂದ್ರೆ ಇದರಲ್ಲಿ ರೂಟ್ ಪ್ರೂನಿಂಗ್ ಅಂತ ಕೇಳಿರ್ಬೋದು ನೀವು. ಇದರಲ್ಲಿ ಏನಾಗ್ತದೆ, ಈ ಪ್ಲಾಸ್ಟಿಕ್ ಪಾಟ್ ಅಲ್ಲಿ ರೂಟ್ ಎಲ್ಲ ಏನಾಗ್ತದೆ ಅಂದ್ರೆ ಒಂದಕ್ಕೊಂದು ಟೈ ಆಗ್ಬಿಟ್ಟು ಒಂದು ನೆಟ್ ತರ ಆಗ್ಬಿಡ್ತದೆ, ಅದು ಆಕ್ಸಿಜನೇಷನ್ ಅನ್ನು ಕಮ್ಮಿ ಮಾಡ್ತದೆ. ಇದರಲ್ಲಿ ಏನಾಗ್ತದೆ, ಪಾಟಿನ ಗೋಡೆಗೆ ಬಂದ ಕೂಡಲೇ ಅದಕ್ಕೆ ಏರ್ ಸಿಗ್ತದೆ ಅಲ್ವಾ, ಆಗ ರೂಟ್ ಅಲ್ಲೇ ಕಟ್ ಆಗ್ತದೆ. ಈಗ ನಾವು ಗಿಡದ ಕೊಂಬೆಯನ್ನೆಲ್ಲ ಹೇಗೆ ಕಟ್ ಮಾಡಿ ಅದನ್ನು ಹೆಚ್ಚು ಸೊಕ್ಕುವ ಹಾಗೆ ಅಥವಾ ಫಲ ಕೊಡುವ ಹಾಗೆ ಮಾಡ್ತೇವೆ, ಹಾಗೆ ರೂಟ್ ಪ್ರೂನಿಂಗ್ ಅಂತ ಒಂದು, ಇದಕ್ಕೆ ಈ ಪಾಟಿಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ, ರೂಟ್ ಪ್ರೂನಿಂಗ್ ಅಂತ ಹೇಳ್ತೇವೆ. ಅದು ಆ ಪಾಟಿನ ಗೋಡೆಗೆ ಬಂದ ಕೂಡಲೇ ರೂಟ್ ಕಟ್ ಆಗ್ಬಿಡ್ತದೆ, ಆಗ ಅಲ್ಲಿಂದ ಆಕ್ಸಿಜನ್ ತಗೊಳ್ತದೆ ಅದು. ಸೊ ಗಿಡಗಳು ತುಂಬಾ ಹೆಲ್ತಿ ಆಗ್ತದೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪ್ರಾಡಕ್ಟ್ ಒಳ್ಳೆ ರೀತಿಯಲ್ಲಿ ಜನರಲ್ಲಿ ಮೆಚ್ಚುಗೆ ಗಳಿಸಬಹುದು ಅನ್ನುವಂತಹ ಒಂದು ಆಶಯ ಇದೆ. ಇದ್ದೇ ಇದೆ, ಯಾಕೆಂದ್ರೆ ಮನುಷ್ಯರಿಗೆ ಈಗ ಸ್ವಲ್ಪ ಜನರು ಮೋರು ಪರಿಸರ ಪ್ರೇಮಿಗಳಾಗ್ತಿದ್ದಾರೆ, ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇದೆ. ಅಲ್ಲದಿದ್ರೆ ಈಗ ನಮ್ದು, ನಾನು ಯಾರು ಹೇಳಿದ್ದು ಕೇಳಿದೆ, ಇದು ಈ ಭೂಮಿ ಏನಿದೆ ಇದು ನಮ್ದಲ್ಲ, ನಮ್ದು ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಹತ್ರ ಇತ್ತ ಒಂದು ಅಂತ ಹೇಳ್ತಾರೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಹೌದು, ನಾವು ಮುಂದಿನ ಜನಾಂಗಕ್ಕೆ ಕೊಡುವಂತ ಕೊಡುಗೆ, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಆಕ್ಚುಲಿ ಒಂದು ಹೆಲ್ತಿ ಭೂಮಿಯನ್ನು ಕೊಡ್ಬೇಕಂತ ಇದ್ರೆ ಇಂತೆಲ್ಲ ಆಲ್ಟರ್ನೇಟಿವ್ಸ್ ಅನ್ನು, ಇದು ಮಾತ್ರ ಇದೊಂದೇ ಅಲ್ಲ, ಇಂಥದ್ದು ಎಷ್ಟೋ ಆಲ್ಟರ್ನೇಟಿವ್ಸ್ ಅನ್ನು ನಾವೆಲ್ಲ ಥಿಂಕ್ ಮಾಡಬೇಕಾಗಿದೆ. ಒಳ್ಳೆಯದು ಡಾಕ್ಟರ್ ಮೀರಾ ಅವರೇ, ಮುಖ್ಯವಾಗಿ ಒಂದು ಹೊಸ ಪ್ರಾಡಕ್ಟ್ ಅನ್ನ ಏನು ನೀವು ಮಾಡ್ತಾ ಇದ್ದೀರಿ, ಈ ತೆಂಗಿನ ನಾರಿನ ಒಂದು ಹೂಕುಂಡಗಳು, ಇದರ ಮಾಹಿತಿಯನ್ನ ಕೊಟ್ಟಿದ್ದೀರಿ, ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಂಗಳೂರಿನ ಡಾಕ್ಟರ್ ಮೀರಾ ಅವರೊಂದಿಗೆ ಗಾರ್ಡನ್ ಪ್ರಾಡಕ್ಟ್ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS. ಈಗ ಭಕ್ತಿಗೀತೆಯನ್ನು ಕೇಳೋಣ. ಪಿ ಸುಶೀಲಾ ಅವರು ಹಾಡಿರುವ ಭಕ್ತಿಗೀತೆ ಅಮ್ಮ ದಯೆತೋರಮ್ಮ. Thank you. ಭಾ